ಸಗಣಿ ಗೊಬ್ಬರ ಯಾಕಂದ್ರೆ ಹಾಕ್ತದಿವಲ್ಲ. ಈಗ ನಿಮಗೆ ಈಗ ನೋಡಿ, ಈಗ ಎಲ್ಲೋ ಕೃಷಿ ಇಲಾಖೆಯಿಂದ ಎರೆಹುಳು ಗೊಬ್ಬರದ ಬಗ್ಗೆ ಮಾಹಿತಿ ಸಿಕ್ತು, ಒಂದ್ಸಲ ಬಳಸಿದ್ರಿ, ಮತ್ತೆ ಬೇರೆ ತರಬೇತಿಗಳಿಗೆ ಎಲ್ಲಿಗಾದ್ರೂ ಹೋಗ್ತೀರಾ? ನಾನು ಈ ಕೃಷಿಯಲ್ಲಿ ಏನಾದ್ರೂ ಮಾಡ್ಬೇಕಪ್ಪ, ಇನ್ನೂ ಸ್ವಲ್ಪ ಕಲಿಬೇಕು, ಇನ್ನೂ ತಿಳ್ಕೊಳ್ಬೇಕು ಅಂತ ಯಾವ್ದಾದ್ರು ಸರ್ಕಾರದವರು ತರಬೇತಿ ಕೊಡ್ತಾರೆ, ಇನ್ಯಾರೋ ಎನ್ ಜಿ ಒದವರು ತರಬೇತಿ ಕೊಡ್ತಾರೆ, ಇಂಥವನ್ನೆಲ್ಲ ಮಾಡ್ಬೇಕಂತ ಅನ್ಸುತ್ತೆ ನಿಮ್ಗೆ? ಅನ್ಸುತ್ತೆ, ಹೋಗಿಲ್ಲ ಆಕ್ಚುಲಿ. ಎಲ್ಲ ಬಳಕೆ ಆಗಿಲ್ಲ ಹೋಗಿಲ್ಲ ಸರ್. ಸರ್, ಈಗ ನೀವು ಸರ್ಕಾರದಿಂದ ಕೃಷಿಗಾಗಿ ಯಾವ್ಯಾವ ರೀತಿಯ ರಾಜ್ಯ ಸರ್ಕಾರದಿಂದ ಯಾವ್ಯಾವ ಯೋಜನೆಗಳೆಲ್ಲ ಫಲಾನುಭವಿಗಳಾಗಿದ್ದೀರಿ, ಅಂದ್ರೆ ಅದನ್ನ ಸದುಪಯೋಗ ಪಡಿಸ್ಕೊಂಡಿದ್ರಿ, ಯಾವ ಸ್ಕೀಮ್ಗಳನ್ನ ನೀವು ತಗೊಂಡಿದ್ರಿ, ಯಾವ ರೀತಿ ಉಪಯೋಗವಾಗಿದೆ? ಸರ್, ನಿವಣಿ ತಗೊಂಡಿದ್ದೆ ಸರ್, ಆಮೇಲೆ ನಿವಣಿಗೆ ಹಾಕಿದ್ದು ಸರ್, ಈ ಶಿಕ್ಷಣ ಅಂತೇಳಿ ಅದು ಹಾಕಿದ್ದಾರೆ ಸರ್, ನಿವಣಿ ತಗೊಂಡಿದ್ದು ಸರ್, ನಿವಣಿ ತಗೊಂಡಿದ್ದೀನಿ, ನಿವಣಿ ಸ್ಕೀಮ್ ಅಲ್ಲಿ ತಗೊಂಡಿದ್ದೀನಿ. ಅದು ಸಬ್ಸಿಡಿಯಲ್ಲಿ ಕೊಟ್ಟಿದ್ದಾರಾ? ಅದು ಏನು 10,000 ಹಾಕಿದ್ರು ಸರ್, ಪ್ರೋತ್ಸಾಹ ತಗೊಂಡಿನಿ ಸರ್. ಅಂದ್ರೆ ಸಿರಿಧಾನ್ಯಗಳನ್ನ ಬೆಳೆಯೋದಕ್ಕೆ ಪ್ರೋತ್ಸಾಹ ಧನ ಕೊಡ್ತಾರೆ. ನೀವು ನಿವಣಿಯನ್ನ ನಿವಣಿ ಹಾಕಿದಾಗ ನಾನು ಅವಾಗ 1.5 ಎಕರೆ ಹಾಕಿದ್ದೆ ಸರ್, 1.5 ಎಕರೆ ಹಾಕಿದಾಗ ನನಗೆ ತಗೊಂಡಿದ್ದೆ 10,000 ಸಿಕ್ಕಿದೆ. ಈಗ ನಿಮಗೆ ಅದು ಒಂದ್ ರೀತಿಯಿಂದ ಪ್ರೋತ್ಸಾಹ ಧನ ಸಿಕ್ಕಿರೋದ್ರಿಂದ ಈಗ ನಿವಣಿಯನ್ನ ನೀವು ಮಾರ್ಕೆಟಿಂಗ್ ಮಾಡ್ಕೊಳ್ತಿದ್ದೀರಾ, ನಿಮ್ಮ ಮನೆಗೆ ಬಳಸ್ತಾ ಇದ್ದೀರಾ, ಹೇಗೆ ಅದು? ಸರ್, ಈಗ ಒಂದು 2-3 ಚೀಲ ನಾನು ಇಕ್ಕಿದ್ದೀನಿ, ನಾವು ಮನೆ ಬಳಕೆಗೆ ಒಂದು 2-3 ಚೀಲ ಇಕ್ಕಿದ್ದೀನಿ, ಉಳಿಕಿದ್ದು ಮಾರಿದ್ದೀನಿ ಸರ್. ಮಾರಾಟ ಮಾಡ್ತಾ ಬೆಲೆ ಹೇಗೆ ಸಿಗ್ತದೆ ನಿವಣಿಗೆ? ಸರ್, ಬೆಲೆ ಯಾವತ್ತು 4 ಚೀಲ ಸರ್, 4,000 ಚೀಲ. ಇಳುವರಿ ಚೆನ್ನಾಗಿ ಬರ್ತದೆಯಾ ನಿಮ್ಮ ಭಾಗದಲ್ಲಿ ನಿವಣಿ? ಒಂದು ಎಕರೆಗೆ ಎಷ್ಟು ಬರುತ್ತೆ ಸರ್? 1 ಎಕರೆಗೆ ನಾನು ಅವತ್ತು ಬೆಳೆದಿದ್ದು 1-6 ಉಪ್ಪಿನ ಪ್ಯಾಕೆಟ್ ಅಲ್ಲಿ ಬೆಳೆದಿದ್ದೆ. ಅಷ್ಟು ಸಿಗುತ್ತೆ. ಈಗ ನೀವು ಇದನ್ನ ನಿರಂತರವಾಗಿ ಪ್ರತಿ ವರ್ಷನೂ ನಿವಣಿ ಬೆಳಿತೀರಾ ಸಿರಿಧಾನ್ಯಗಳಲ್ಲಿ? ಸರ್, ಹೆಂಗಂತಂದ್ರೆ ಒಂದು ಜೋಳ ಮೆಕ್ಕೆಜೋಳ ಇದ್ರಾಗ ಏನ್ ಬೆಳಿತೀವಲ್ಲ ಸರ್, 3/4 ಎಕರೆ 1 ಎಕರೆ ತಗೊಂಡ ಆಕೆ ಹಾಕ್ತೀವಿ ನಾವು. ಅಂದ್ರು ಈಗ ನಮ್ಮ ಸುಮಾರು 1-8 ಎಕರೆ ಚೀಲ ಐತಲ್ಲ, ಆ ಒಂದ್ರಾಗ ಇಲ್ಲದ್ರೆ 1/2 ಆಕೆ ಹಾಕ್ತೀನಿ ನಾನು. ಹಂಗೆ ಒಂದ್ಸಲ ನಿವಣಿ ಹಾಕ್ತಂದ್ರೆ ಈ ಕಡೆ ಒಂದ್ಸಲ ರಾಗಿ ಹಾಕ್ತೀವಿ, ಒಂದ್ ಟೈಮ್ ಇದು ಹಾಕ್ತೀವಿ. ಅದು ನಿಮ್ಮ ಕುಟುಂಬಕ್ಕೆ ಬೇಕೇ ಬೇಕು ಸರ್, ಅದು ಜೋಳ ಅಂತ 100% ನಮ್ಗೆ ಬೇಕೇ ಬೇಕು ಸರ್. ಅದು ನಿಮ್ಮ ಮನೆಯೊಳಗೆ ಆಹಾರ ಪದ್ಧತಿ ಏನೇನು ಊಟಕ್ಕೆ ಬೆಳೆಸ್ತೀರಿ? ಊಟಕ್ಕೆ ಜಾಸ್ತಿ ನಾವು ರೊಟ್ಟಿ ಸರ್, ಜೋಳದ ರೊಟ್ಟೆ ಆಮೇಲೆ ರಾಗಿ ಮುದ್ದೆ ರಾಗಿ ರೊಟ್ಟೆ ಬೆಳೆಸ್ತೀವಿ ಸರ್. ಆಮೇಲೆ ನೆವಣೆ ಅಕ್ಕಿ ಅನ್ನ ಕಮ್ಮಿ ಸರ್, ಆಕ್ಚುಲಿ ತಿನ್ನೋದು ಮತ್ತೆ ಯಾಕಾಗಿ ಈಗ ಎಲ್ಲ ಮಾಡಲ್ಲ ಹಾಗೆಲ್ಲ, ಹಂಗಾಗಿ ಜಾಸ್ತಿ ಬೆಳೆಸೋದಂತಂದ್ರೆ ಸರ್ ನಾನು ಅದನ್ನಲ್ಲಿ, ಬಟ್ ರೊಟ್ಟಿ ಮುದ್ದಿನ ರೊಟ್ಟಿನೇ ಜಾಸ್ತಿ. ಅಕ್ಕಿ ಅನ್ನ ಕಮ್ಮಿನ? ನಾವು ಊಟ ಮಾಡೋದಂತ ಕಮ್ಮಿ ಸರ್, ರೊಟ್ಟಿನೇ ಜಾಸ್ತಿ ನಾವು ಮಾಡೋದು. ಮುಂದಿನ ಮಕ್ಕಳಿಗೆ ಅನ್ನನೇ ಜಾಸ್ತಿ ಇಷ್ಟ ಆಗುತ್ತೆ, ಏನ್ ಮಾಡೋದು ಸರ್ ಮತ್ತೆ? ಸರಿ, ಈಗ ನೆವಣಿ ನೀವು ನಿಮ್ಮ ಮನೆ ಆಹಾರಕ್ಕೂ ಬಳಸ್ತೀರಿ, ಮಾರಾಟನೂ ಮಾಡಿದ್ರಿ, ಸರ್ಕಾರದಿಂದ ಪ್ರೋತ್ಸಾಹ ಧನನು ಸಿಗ್ತಾ ಇದೆ. ಇದನ್ನ ಪ್ರತಿ ವರ್ಷನೂ ನಿಮ್ಗೆ ಇದನ್ನ ಬೆಳೆಯುವ ಒಂದು ಯೋಜನೆ ಹಾಕೊಂಡಿರ್ತೀರಿ ಯಾವಾಗಲೂ? ಹಾಕಿದ್ದೀನಿ ಸರ್, ಹೋದ ಸಲ ಬೆಳೆದ್ರು ಸರ್, ಆ ಕಡೆ ಸಲ ಬೆಳೆದಿನಿ ನಾನು. ಆಮೇಲೆ ಇದು ಸ್ಕೀಮ್ ಅಲ್ಲಿ ಕೂಡ ತಾಡಿದ್ರು ಸರ್, ಮನೆ ಎತ್ತಲಾಗ ಬೆಳೆದಿಲ್ಲ. ನೀವು ಸ್ಕೀಮ್ ನಲ್ಲಿ ಏನಾದ್ರೂ ಸಹಾಯ ಮಾಡಿದ್ರೆ ಮಾತ್ರ ಸಿರಿಧಾನ್ಯ? ಹಂಗೆ ಅಂತ ಏನಿಲ್ಲ ಸರ್, ಇಲ್ಲ ಹಂಗೆ ಅಂತ ಏನಿಲ್ಲ, ಬಟ್ ನಮಗೆ ಅಂತ ಬೇಕಾಗುತ್ತೆ ಸರ್, ಯೂಸ್ ಆಗುತ್ತೆ ನಮಗೆ ಅಂತ, ನಮಗೆ ಯೂಸ್ ಆಗುತ್ತೆ. ಬಟ್ ಯಾಕಂತಂದ್ರ ನೆವಣಿ ತಿನ್ನೋದ್ರಿಂದ ಶುಗರ್ ಕಮ್ಮಿ ಆಗುತ್ತೆ ಸರ್, ಶುಗರ್ ಇಲ್ಲ ಅದಕ್ಕೆ ಬರಲ್ಲ. ಒಳ್ಳೆ ಗಟ್ಟಿಮುಟ್ಟಾಗಿರುತ್ತೆ ಅದು ನೆವಣಿ ಅಂದ್ರೆ ಒಳ್ಳೇದು ಆಹಾರ, ಈ ರೈಸ್ಗಿಂತ ಆ ರೈಸ್ ಚೆನ್ನಾಗಿ ಅಂತ ನೆವಣಿ. ನಿಮ್ ತಂದೆಯ ಕಾಲಕ್ಕೆಲ್ಲ ಇದ್ದೇ ಬಳಸ್ತಿದ್ರ? ಅವಾಗೆಲ್ಲ ನಾನು ತಿಂದಿನಿ ಸರ್, ಸಣ್ಣನಿದ್ದಾಗ ನಾನು ತಿಂದಿನಿ ಅದು, ಆಕ್ಚುಲಿ ಒಳ್ಳೆ ಚೆನ್ನಾಗಿರುತ್ತೆ ಅದನ್ನು. ಅವಾಗ ಅಕ್ಕಿ ಏನಾದ್ರೆ ಸಿಗ್ತಾ ಇಲ್ಲ, ಅವಾಗ ನೆವಣೆ ಅಕ್ಕಿನ ಸಣ್ಣದಾಗ ತಿಂದಿವಿ ಸರ್. ಅದೇ ದಿನನಿತ್ಯ ಆಹಾರ ಆಗ ಅವಾಗ ಸರ್, ಈಗ ಕಾಣ್ಬೇಕಂದ್ರೆ ಬಹಳ ಕಷ್ಟ ಐತೆ ಸರ್. ಅವಾಗ ಅದು ವೈಟ್ ರೈಸ್ ಅಂದ್ರೆ ಕಾಣ್ಬೇಕಂದ್ರೆ ಬಹಳ ಕಷ್ಟ ಐತೆ. ಆಕ್ಚುಲಿ ನಮ್ಗೆ ಇದನ್ನ ಸಿಗ್ತಾತ್ತು, ರೊಟ್ಟಿ ಮುದ್ದೆ ಮತ್ತೆ ಇದು ನೆವಣೆ ಅಕ್ಕಿ ಅನ್ನ. ಆಗ ಅಕ್ಕಿ ಅನ್ನಂದ್ರೆ ಅದು ಶ್ರೀಮಂತರ ಆಹಾರ ಸರ್. ಅವಾಗೆ ಹೌದು, ಇದು ಬಡವರ ಆಹಾರ ಅಂದ್ರೆ ಮತ್ತೆ ನೆವಣೆ ಅಕ್ಕಿ ಅನ್ನ. ಈಗ ಉಲ್ಟಾ ಆಗಿದೆ ಸರ್, ಉಲ್ಟಾ ಆಗಿದೆ, ಉಲ್ಟಾ ಆಗ್ಬಿಡುತ್ತೆ. ಶ್ರೀಮಂತರು ನೆವಣಿ ಬಳಸ್ತಾರೆ, ಹೌದು ಸರ್. ಬಡವರೆಲ್ಲ ಅಕ್ಕಿಯನ್ನು ಊಟ ಮಾಡ್ತಾರೆ, ಈ ಊಟ ಆಗ್ಬಿಡುತ್ತೆ ಸರ್. ಅಲ್ಲ, ಈಗ ನೋಡಿ, ನಿಮಗೂ ಒಂದು ಅನುಭವ ಇದೆ. ನೆವಣೆ ಅಕ್ಕಿಯನ್ನ ಬಳಕೆ ಮಾಡೋದ್ರಿಂದ ಸಕ್ಕರೆ ಕಾಯಿಲೆ, ಬೇರೆ ಬೇರೆ ರೋಗ ರುಜಿನಗಳು ಬರೋಲ್ಲ, ಆರೋಗ್ಯವಾಗಿರ್ತೀವಿ. ಸೊ ಹಾಗಾಗಿ ಇದನ್ನ ನಿರಂತರವಾಗಿ ಬೆಳಿಬೇಕು, ಬಳಸ್ಬೇಕು. ಹೌದಾ? ಮುಂದಿನ ಪೀಳಿಗೆಗೂ ಸಹಿತ ಅದು ರುಚಿಯಲ್ಲ ಅದಿಲ್ಲ ಅನ್ನೋದಕ್ಕಿಂತಲೂ ಸಹಿತ ಅದು ನಮ್ಮ ಆರೋಗ್ಯಕ್ಕೆ ಗಟ್ಟಿಮುಟ್ಟನ್ನ ತಂದ್ಕೊಡುತ್ತೆ ಅನ್ನೋ ಕಾರಣಕ್ಕಾಗಿ ಬಳಕೆ ಮಾಡ್ಬೇಕು. ಇದನ್ನ ಮುಂದುವರ್ಸ್ಕೊಂಡು ಹೋಗ್ತೀರಿ? ಮುಂದುವರ್ಸ್ಕೊಳ್ತದೆ. ಯಾಕಪ್ಪ ಅಂತಂದ್ರೆ ಈಗ ಅವು ತಿಂದ್ರೆ ಶುಗರ್ ಅವೆಲ್ಲ ಕಮ್ಮಿ ಇದೆ ಸರ್, ಶುಗರ್ ಬಿ ಪಿ ಅಂತವೆಲ್ಲ ಕಮ್ಮಿ ಬರುತ್ತೆ. ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಇದೆಯಾ ಮಧುಮೇಹ? ಇಲ್ಲ ಸರ್, ಯಾರಿಗೂ ಇಲ್ಲ. ನಿಮ್ಮ ಜೆನೆಟಿಕ್ ಯಾರಿಗೂ ಇಲ್ಲ? ಯಾರಿಗೂ ಇಲ್ಲ ಸರ್. ನಮ್ಮ ಅಜ್ಜಿಗಂದ್ರೆ ಸ್ವಲ್ಪ ಬಿ ಪಿ ಇದೆ ಅಷ್ಟೇ, ಬಿಟ್ರೆ ಇನ್ನೇನಿಲ್ಲ. ಶುಗರ್ ಗೀಗರ್ ಅಂತ ನಮ್ಮ ಕುಟುಂಬದಾಗ ಯಾರಿಗಿಲ್ಲ. ನೀವು ನಿಮ್ಮ ಕೃಷಿಯಲ್ಲಿ ಯಾರ್ಯಾರು ತೊಡಕೊಳ್ತೀರಿ ಕುಟುಂಬದಲ್ಲಿ? ಸರ್ ನಮ್ ತಮ್ಮ ಮತ್ತೆ ಆಳಿಡ್ತೀವಿ ಸರ್ ಆಳಿಟ್ಟು ಮಾಡಿಸ್ತೀವಿ ಬಟ್ ಏನಪ್ಪ ಅಂದ್ರ ಸುಮಾರು ಕೆಲಸ ಇದ್ದಾಗ ನಮ್ಮ ಹೆಣ್ಮಕ್ಳು ಬರ್ತಾರೆ. ನಿಮ್ಮ ಕುಟುಂಬದ ಹೆಣ್ಣು ಮಕ್ಕಳ ಪಾತ್ರ ಏನು, ಹೆಣ್ಣು ಮಕ್ಕಳು ಏನೇನ್ ಕೆಲಸ ಮಾಡ್ತಾರೆ ಮೇಜರ್ ಆಗಿ ಹೊಲದಲ್ಲೆಲ್ಲ? ಸರ್ ಕಳೆ ತೆಗಿಬೇಕಾಗುತ್ತೆ ಮತ್ತೆ ಏನೋ ಟಮಾಟೆ ಹಣ್ಣು ಅಂತ ಬಂದಾಗ ಬಿಡ್ಸಕಾಗುತ್ತೆ ಮತ್ತೆ ಯಾವ್ದನ್ನು ಇನ್ನು ತೆನೆ ಪನೆ ಕೊಯ್ಯೋದು ಆಮೇಲೆ ಮೆಕ್ಕೆಜೋಳ ಏನನ್ನ ಇದ್ ಮಾಡಕ್ ಅದು ಕಡೆ ಶೇಂಗಾ ಕಿತ್ತಕಾರ ಶೇಂಗಾ ಅರಿಯೋದು ಇವೆಲ್ಲ ಮಾಡಕ್ಕಾಗುತ್ತೆ ಸರ್. ಹೌದು ಮಾಡ್ತಾರೆ. ಹೌದು ಸರ್ ಬರ್ತಾರೆ. ನಿಮ್ಮ ಭಾಗದಲ್ಲಿ ಆಳುಗಳ ಪ್ರಮಾಣ ಹೇಗೆ ಸಿಗ್ತಾರ, ಆಳುಗಳ ಲಭ್ಯತೆ ಇದೆಯಾ? ಆಳು ಸಿಗ್ತಾರ ಕಮ್ಮಿ, ಆದ್ರೆ ಮನೆಯವರು ಜೊತೆಗೆ ಇದ್ರೆ ಮಾತ್ರ ಚೆನ್ನಾಗಿ ಕೆಲಸ ಆಗುತ್ತೆ. ಕೆಲಸ ಆಗ್ತದೆ. ಹೌದು ಸರ್. ಆಳುಗಳ ಮೇಲೆ ಬಿಟ್ಟು ಇರಕ್ಕಾಗಲ್ಲ. ಇರಕ್ಕಾಗಲ್ಲ ಸರ್, ಮನೆಯವರು ಕೂಡ ನಾವು ಸೇರಿಸಿ ಮಾಡ್ಬೇಕಾಗತ್ತೆ ಅವತ್ತೆಲ್ಲ. ಹೀಗೆ ಇಲ್ಲಿ ಆಳುಗಳ ಕೂಲಿ ಈಗ ಹೇಗಿದೆ ಸರ್? ಈಗ 200 ಚಿಲ್ಲರ ಇದೆ ಸರ್. ಹಿಂಗೆ 200 250 ತಳ್ತಾರೆ ಸರ್. ಸರಿ, ಈಗ ಸುಮಾರು 5 ಎಕರೆ ಭೂಮಿ ಇದೆ ಅಂತ ಹೇಳ್ತೀರಿ, ಮತ್ತೆ 8 ಎಕರೆ ಎಲ್ಲೂ ಬೆಳಿತೀರಿ ಅಂದ್ರಲ್ಲ, ಅದು ನಿಮ್ದೇನ ಭೂಮಿ ಅಥವಾ ಬೇರೆ ಲೀಸ್ ತಗೊಂಡಿದ್ದೀರಾ? ಸರ್ ಲೀಸ್ ಏನಲ್ಲ, ನಮ್ಮ ಅಕ್ಕರದ್ದು. ನಮ್ಮ ಅಕ್ಕ ಮಾಡ್ತಾ ಇಲ್ಲ, ಬಟ್ ನಾವು ಮಾಡ್ಕೊಂಡ್ 2 ಎಕರೆ ಐತೆ. 2 ಎಕರೆ. ಸರ್, ಈಗ ನೀವು ಶೇಂಗಾನು ಬೆಳಿತೀರಿ, ಮೆಕ್ಕೆಜೋಳ ಬೆಳಿತೀರಿ. ಈಗ ನಿಮ್ಮ ಭಾಗದಲ್ಲಿ ಶೇಂಗಾ ಇಳುವರಿ ಚೆನ್ನಾಗಿ ಬರ್ತದ? ಚೆನ್ನಾಗಿ ಬರುತ್ತೆ ಸರ್. ಈಗ ಒಂದೊಂದ್ ಕಡೆ ಒಂದು ಹೊಲ್ದಾಗ ಬರಲ್ಲ, ಒಂದು ಇದ್ರಾಗಂತ ಬರುತ್ತೆ. ಕೆಂಪ್ ನೆಲ ಏನಿರುತ್ತಲ್ಲ ಸರ್ ನಮ್ದೆಲ್ಲ ಚೆನ್ನಾಗಿದೆ ಕಡೆ, ಆ ನೆಲದಲ್ಲಿ ಬಿಳೆ ನೆಲ ಚೆನ್ನಾಗಿ ಬರುತ್ತೆ ಅಲ್ಲೆಲ್ಲ. ಈಗ ಇತ್ತೀಚೆಗೆ ನೀವು ಶೇಂಗಾ ಬೆಳೆದಿದ್ರಾ? ಮೊನ್ನೆ ಬೆಳೆದವ್ರು ಸರ್. ಈಗ ಕೆಳಗೆ ಇಳುವರಿ ಹೆಂಗ್ ಬಂತು ಈ ಸಲ ಸರ್? ಇಳುವರಿ ಈ ಸಲ ಏನಂತ ಹೇಳಷ್ಟಿಲ್ಲ. ಯಾಕೆ ಏನ್ ಸಮಸ್ಯೆ ಅಂತಂದ್ರೆ, ನಾವು ಬಿತ್ತಿದ ಒಂದು 3 ದಿನದಾಗೆ ಮಳೆ ಸಿಕ್ಕಾಪಟ್ಟೆ ಬಂದ್ಬಿಡ್ತು ಸರ್. ಜಾಸ್ತಿ ಆಯ್ತು, 15-18 ದಿನ ಮಳೆ ಕಂಟಿನ್ಯೂ ಆಗಿಬಿಡ್ತು ಅದಕ್ಕೆ. ಹಂಗಾಗಿ ಏನಾಯ್ತಂದ್ರೆ ಸ್ವಲ್ಪ ಬೀಜ ಕೊಳ್ತದ ಸರ್. ತೇವಾಂಶ ಜಾಸ್ತಿ. ಹೌದು, ತೇವಾಂಶ ಜಾಸ್ತಿ ಕೊಳ್ತದ. ಸೆಕೆಂಡ್, ಕಳೆ ತೆಗಿಯಕಾಗದೆ ಅದನ್ನ ಬಹಳ ಇದಾಗ್ಬಿಡ್ತು, ಹುಲ್ಲು ಜಾಸ್ತಿ ಬಂದ್ಬಿಡ್ತಾವತ್ತು. ಆ ಕಾರಣಕ್ಕೋಸ್ಕರ ನಮಗೆ ಸ್ವಲ್ಪ ಇಳುವರಿ ಕಮ್ಮಿ ಬಂತು. ಇಳುವರಿ ಕಮ್ಮಿ ಆಗೋದಕ್ಕೆ ಅಂದ್ರೆ ಕಾಯಿ ಜೊಳ್ಳ ಆಯ್ತಾ? ಕಾಯಿ ಜೊಳ್ಳ ಆಗಿದೆ. ಕಾಯಿ ಕಡಿಮೆ ಆದ್ವಾ? ಇಲ್ಲ, ಕಾಯಿ ಕಮ್ಮಿ ಆಗಿದೆ, ಕಾಯಿ ಕೂಡ ಜೊಳ್ಳಾಗುತ್ತೆ ಸರ್. ಓಹೋ, ಇದು ನಿಮ್ಮ ಭಾಗದಲ್ಲಿ ನಿಮ್ದೊಂದೇ ಸಮಸ್ಯೆನ? ಇಲ್ಲ, ಟೋಟಲಿ ಚಿಲ್ಕನಟ್ಟಿ ಆರಳೆ ಪ್ರತಿಯೊಂದು ಇರೋದಾಗ ಹಂಗಾಗಿದೆ ಸರ್. ಎಲ್ಲರಿಗೂ ಹಂಗಾಗಿದೆ. ಯಾಕಪ್ಪ ಅಂದ್ರೆ ಟೋಟಲ್ ನಮ್ಗೊಂದೇ ಅಲ್ಲ ಮಳೆ ಬಂದದ್ದು, ಈ ಕಡೆ ಎಲ್ಲ ಚೆನ್ನಾಗಿ ಆ ಕಡೆ ಬಹಳ ಮಳೆ ಆಗ್ಬಿಟ್ಟು ಸರ್. ಅಲ್ಲಿ ಹಂಗಾಗಿ ಎಲ್ಲರಿಗೂ ಅದೇ ಟೈಪ್ ಆಗಿದೆ ಈ ವರ್ಷ ಮಾತ್ರ. ಹೋಸಲ ಎಲ್ಲ ಚೆನ್ನಾಗಿ ಬೆಳೆದ ಸರ್. ಈಗ ಶೇಂಗಾಕ್ಕೆ ಮಾರ್ಕೆಟ್ ಎಲ್ಲ ಹೇಗಿದೆ, ಎಲ್ಲಿ ತಗೊಂಡೋಗ್ತೀರ ನೀವು ಸರ್? ಇಲ್ಲಿ ಮರಮ್ನಳ್ಳಿ ಸರ್. ಮರಮ್ನಳ್ಳಿ ಹೇಗೆ ಬೆಲೆ ಹೇಗಿದೆ ಈ ಬಾರಿ, ಹೇಗಿತ್ತು ಸರ್? ಮೊನ್ನೆ ತಗೊಂಡು ಹೋದಾಗ 6000 ರೂಪಾಯಿ ಒಂದು ಕ್ವಿಂಟಲ್. ಅಲ್ಲ, 8000 ಚಿಲ್ಲರ ಇತ್ತು ಸರ್. ನಮಗೆ ಪರ್ಸೆಂಟೇಜ್ ಚೆನ್ನಾಗಿ ಬಂದಿಲ್ಲ, ಪರ್ಸೆಂಟೇಜ್ ನಮಗೆ ಕಮ್ಮಿ ಐತ ಸರ್. ಹಂಗಾಗಿ ನಮಗೆ ಸಿಕ್ಕದ್ದು 6000 ರೂಪಾಯಿ ಸಿಕ್ಕಿ. ಎಷ್ಟು ಬಂತು ಪರ್ಸೆಂಟೇಜ್ ನಿಮ್ದು? ನಮ್ದು 75 ಬಂತು ಸರ್. 80 ಮೇಲೆ ಬಂದ್ರೆ ಸ್ವಲ್ಪ ಒಳ್ಳೆ ಬೆಲೆ ಸಿಕ್ಕಿ. ಬೆಲೆ ಚೆನ್ನಾಗಿರುತ್ತೆ ಸರ್. ಈಗ ಶೇಂಗಾ ನಿಮ್ಮ ಮನೆಗೆ ಏನಾದ್ರು ಎಣ್ಣೆ ಉತ್ಪಾದನೆಗೆ ಅದಕ್ಕೆ ಇದಕ್ಕೆ ಬಳಸ್ತೀರಾ ಸರ್? ಶೇಂಗಾ ಅಂದ್ರೆ ನಾವು ಇದಕ್ಕೆ ಎಣ್ಣೆಗೆ ಏನು ಬೆಳೆಸಲ್ಲ ಸರ್, ಎಣ್ಣೆ ಹೊರಗಡೆನ ತರ್ತೀವಿ. ಬಟ್ ನಮಗೆ ಏನಾದ್ರು ಮನೆ ಕೆಲಸಕ್ಕೆ ಬೇಕಂತಂದೇಳಿ ಉಳಿಸ್ಕೊಂತೀವಿ ಸರ್. ಮತ್ತೆ ಬೀಜಕ್ಕೆ ಏನಾದ್ರು ಬೇಕಾದ್ರೆ ನಮ್ಮ ಇಕ್ಕೊಂಡ್ಬಿಡ್ತೀವಿ. ನಮಗೆ 3-4 ಚೀಲ ಹಂಗ ಇಕ್ಕೊಂಡ್ಬಿಡ್ತೀವಿ ನಾವು. ಸ್ಟಾಕ್ ಮಾಡ್ಕೊಳ್ತೀವಿ, ಸ್ಟಾಕ್ ಮಾಡಿ ಇಕ್ಕೊಂತೀವಿ. ಆಮೇಲೆ ಯಾಕಂದ್ರೆ ದುಡ್ಡು ಕೊಟ್ಕೊಳಕ್ ಆಗಲ್ಲ ಸರ್. ನಮಗೆ 3-4 ಚೀಲ ಇಕ್ಕೊಂಬಿಟ್ಟಂದ್ರೆ ಅದನ್ನ ಬೀಜ ಹಾಕಿ ಮತ್ತೆ ಮುಂದುವರ್ಸ್ಕೊಂತ ಹೋಗ್ತೀವಿ ನಾವು. ಈಗ ನಿಮ್ಮ ಈ ಬಾರಿ ಶೇಂಗಕ್ಕೆ ನೀರು ಅಂದ್ರೆ ಮಳೆ ಜಾಸ್ತಿ ಆಗಿ ತೇವಾಂಶ ಜಾಸ್ತಿ ಆಗಿ ಸ್ವಲ್ಪ ಕೊಳಿತು ಅಂತ ಹೇಳಿದ್ರೆ, ಬೇರೆ ಏನಾದ್ರು ಕಾಯಿಲೆಗಳು ಬರ್ತಾವ ಈ ಭಾಗದಲ್ಲಿ ಶೇಂಗಕ್ಕೆ? ಬಂದ ಸರ್, ಕಾಯಿಲೆ ಕೂಡ ಬಂದಿತ್ತು. ತರ ಏನಂದ್ರೆ ಬಾಣಿತಿ ರೋಗ ಅಂತಂದೇಳಿ ಕೆಂಪು ಬರುತ್ತೆ ಸರ್. ಆ ಕೆಂಪು ಬಂದಾಗ ಒಂದು ಆಮ್ಲ ಆಮೇಲೆ ಒಂದು ಪೌಡರ್ ಇರುತ್ತೆ ಸರ್, ಅದನ್ನು ಹೊಡೆದಿದ್ದೀನಿ ನಾವು. ಅದೊಂದ ಹೊಡೆದಿದ್ದು, ಒನ್ ಟೈಮ್ ಹೊಡೆದಿನ ಅಷ್ಟೇ ನಾನು, ಮತ್ತೆ ಹೊಡಲಿಲ್ಲ. ಈಗ ಇತ್ತೀಚೆಗೆ ರೈತರು ಸಾವಯವ ಒಳಸುರಿಗಳಿಗೆ ಹೆಚ್ಚು ಒತ್ತು ಕೊಡ್ತಾ ಇದಾರೆ, ಅಂದ್ರೆ ಜೀವಾಮೃತ ಮಾಡೋದಾಗ್ಲಿ, ಬೇರೆ ಪಂಚಗವ್ಯ ಮಾಡೋದಾಗ್ಲಿ, ಹಸಿರೆಲೆ ಗೊಬ್ಬರಗಳನ್ನ ಬಳಕೆ ಮಾಡೋದಾಗ್ಲಿ, ಆಮೇಲೆ ಗಿಡ ಎಲೆಗಳಿಂದ ಕ್ರಿಮಿನಾಶಕ ಔಷಧಿಗಳನ್ನ ಬಳಕೆ ಮಾಡೋದಾಗ್ಲಿ ಮಾಡ್ತಾ ಇದ್ರೆ, ಇವುಗಳ ಬಗ್ಗೆ ನಿಮ್ಗೆ ಆಸಕ್ತಿ ಇದೆಯಾ? ಏನಾದ್ರು ಈ ತರ ತರಬೇತಿಗಳು ತಗೊಂಡಿದ್ರಾ? ಇಲ್ಲ ಸರ್, ಯಾವತ್ತು ತಾಂಡಿಲ್ಲ, ತರಬೇತಿ ಅಂತ ತಾಂಡಿಲ್ಲ ನಾನು. ಅದನ್ನ ಕಲಿಬಹುದು ಸರ್, ಕಲಿತು ಮಾಡಿದ್ರೆ ಚೆನ್ನಾಗಿದೆ ಮುಂದಕ್ಕೆ. ಒಳ್ಳೇದು ಸೋಮಣ್ಣ ಅವರೇ, ನಿಮ್ಮ ಇದುವರೆಗೂ ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ಇದುವರೆಗೆ ಕೃಷಿ ಅನುಭವ ಕುರಿತು ಹೊಸಪೇಟೆ ತಾಲೂಕು ಚಿಲಕನಹಟ್ಟಿ ಗ್ರಾಮದ ಕೆ ಸೋಮಣ್ಣ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳೋಣ ರೈತರಿಗೆ ಸಲಹೆ. ಸಸ್ಯ ರೋಗಗಳ ನಿರ್ವಹಣೆಯಲ್ಲಿ ಜೈವಿಕ ನಾಶಕಗಳ ಬಳಕೆ ಇತ್ತೀಚೆಗೆ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಇಂತಹ ಜೈವಿಕ ನಾಶಕಗಳಲ್ಲಿ ಬಹಳ ಮುಖ್ಯವಾದದ್ದು ಟ್ರೈಕೋಡರ್ಮಾ. ಇದರ ಬಳಕೆಯಿಂದಾಗಿ ಅತ್ಯಂತ ಅಪಾಯಕಾರಿ ರೋಗಗಳನ್ನು ಉಂಟುಮಾಡುವ ಮಣ್ಣಿನಲ್ಲಿ ವಾಸಿಸುವ ಮತ್ತು ಮಣ್ಣಿನಿಂದ ಹರಡುವ ಸ್ಕ್ಲಿರೋಶಿಯಂ, ರೈಜೆಕ್ಟೋನಿಯಾ, ಪಿಥಿಯಂ, ಫೈಟೋಪ್ತೋರಾ, ಪ್ಯುಜೇರಿಯಂ, ಮ್ಯಾಕ್ರೋಫೋಮಿನ ಮುಂತಾದ ಬೇರುಕೊಳೆ ರೋಗ, ಬಾಡು, ಸೊರಗು ರೋಗಗಳನ್ನು ಉಂಟು ಮಾಡುವ ಶಿಲೀಂಧ್ರಗಳನ್ನು ನಿರ್ವಹಣೆ ಮಾಡಬಹುದು. ಟ್ರೈಕೋಡರ್ಮ ಶಿಲೀಂಧ್ರದಲ್ಲಿ 18-20 ಅನೇಕ ಪ್ರಭೇದಗಳಿದ್ದು ಅವುಗಳಲ್ಲಿ ಟ್ರೈಕೋಡರ್ಮ ಹಾರಜಿಯಾನಂ ಮತ್ತು ಟ್ರೈಕೋಡರ್ಮ ವಿರಿಡೆಗಳನ್ನು ಪ್ರಮುಖ ಜೈವಿಕ ಶಿಲೀಂಧ್ರ ನಾಶಕಗಳನ್ನಾಗಿ ನಮ್ಮ ಪ್ರದೇಶದಲ್ಲಿ ಬಳಸಬಹುದು. ಉಳಿದ ಪ್ರಭೇದಗಳು ಅಷ್ಟಾಗಿ ಈ ಭಾಗದಲ್ಲಿ ಬಳಕೆಯಲ್ಲಿ ಇಲ್ಲ. ಟ್ರೈಕೋಡರ್ಮ ಶಿಲೀಂಧ್ರವು ಬೇರುಗಳ ಸಮೀಪದಲ್ಲಿ ಬೆಳೆದು ಬೇರಿನ ಸುತ್ತಲೂ ಅತ್ಯಂತ ಪ್ರಬಲ ಕವಚವನ್ನು ನಿರ್ಮಿಸಿ ಹಾನಿಕಾರಕ ಶಿಲೀಂಧ್ರಗಳಿಂದ ಬೇರನ್ನು ರಕ್ಷಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ರೋಗಕಾರಕ ಶಿಲೀಂಧ್ರಗಳ ಮೇಲೆ ಪರಾವಲಂಬಿಯಾಗಿ ಬೆಳೆದು ಅವುಗಳ ಸಂಖ್ಯೆ ಮತ್ತು ಸಂತಾನೋತ್ಪತ್ತಿಯನ್ನು ಕಡಿಮೆ ಮಾಡುತ್ತದೆ. ಟ್ರೈಕೋಡರ್ಮ ಮಣ್ಣಿನಲ್ಲಿ ಆಂಟಿಬಯೋಟಿಕ್ ವಸ್ತುಗಳಾದ ಡರ್ಮಿನ್, ವಿರಿಡಿನ್, ಗ್ಲಯೋಟಾಕ್ಸಿನ್, ಟ್ರೈಕೋಡರ್ಮಿನ್, ಅಸಿಟಾಲ್ಡಿಹೈಡ್ ಮತ್ತು ಅನೇಕ ಕಿಣ್ವಗಳನ್ನು ಬಿಡುಗಡೆ ಮಾಡಿ ಬೀಜ ಮತ್ತು ಮಣ್ಣಿನಿಂದ ಹರಡುವ ಅನೇಕ ರೋಗಾಣುಗಳನ್ನು ನಿರ್ವಹಣೆ ಮಾಡುತ್ತದೆ. ಇದು ಇತರ ಶಿಲೀಂಧ್ರಗಳಿಗಿಂತ ವೇಗವಾಗಿ ಬೆಳೆದು ಅವುಗಳಿಗೆ ಆಹಾರ ಮತ್ತು ಸ್ಥಳ ಸಿಗದ ಹಾಗೆ ಮಾಡಿ ರೋಗಗಳನ್ನು ನಿಯಂತ್ರಣ ಮಾಡುವುದಲ್ಲದೆ ಅಲ್ಪ ಪ್ರಮಾಣದಲ್ಲಿ ರೋಗಕಾರಕ ದುಂಡಾಣು ಮತ್ತು ಜಂತುಗಳನ್ನು ಕೂಡ ನಿಯಂತ್ರಿಸುತ್ತದೆ. ಇನ್ನು ಟ್ರೈಕೋಡರ್ಮಾವನ್ನು ಉಪಯೋಗಿಸುವ ವಿಧಾನವನ್ನು ತಿಳಿದುಕೊಳ್ಳೋಣ. ಪ್ರತಿ ಹೆಕ್ಟೇರಿಗೆ 5 kg ಟ್ರೈಕೋಡರ್ಮಾವನ್ನು ಚೆನ್ನಾಗಿ ಕಳಿತ 5 ಟನ್ ಕೊಟ್ಟಿಗೆ ಗೊಬ್ಬರದೊಂದಿಗೆ ಸೇರಿಸಿ ಭೂಮಿಗೆ ಹಾಕಬಹುದು. ಟ್ರೈಕೋಡರ್ಮಾವನ್ನು ಇನ್ನಿತರ ವಸ್ತುಗಳಾದ ವರ್ಮಿಕ್ಯುಲೈಟ್, ತೆಂಗಿನ ನಾರು, ಕಳಿತ ಗೊಬ್ಬರ ಹಾಗೂ ಜಿಪ್ಸಮ್ ಜೊತೆಗೆ ಕೂಡ ಕೂಡಿಸುತ್ತಾರೆ. ಇದು ಮಣ್ಣಿಗೆ ಹಾಗೂ ತೋಟಗಾರಿಕೆ ಗಿಡದ ಬುಡಗಳಿಗೆ ಹಾಕಲು ಉತ್ತಮವಾದದ್ದು. ಟ್ರೈಕೋಡರ್ಮಾವನ್ನು ಇನ್ನಿತರ ಜೈವಿಕ ಗೊಬ್ಬರಗಳಾದ ರೈಜೋಬಿಯಂ, ಅಜೋಸ್ಫಿರಿಲಂ, ಅಜೆಟೋಬ್ಯಾಕ್ಟರ್, ಬ್ರಾಡಿರೈಜೋಬಿಯಂ ಹಾಗೂ ರಂಜಕ ಕರಗಿಸುವ ಬ್ಯಾಕ್ಟೀರಿಯಾಗಳ ಜೊತೆಗೆ ಬೆರೆಸಿ ಉಪಯೋಗಿಸಬಹುದಾಗಿದ್ದು ಇದರಿಂದ ಯಾವುದೇ ತರಹದ ಹಾನಿ ಆಗುವುದಿಲ್ಲ. ಇನ್ನು ಬೀಜೋಪಚಾರದಲ್ಲಿ ಟಾಲ್ಕ್ ಪುಡಿ ಆಧಾರಿತ ಟ್ರೈಕೋಡರ್ಮ ಉತ್ತಮವಾದದ್ದು. ಪ್ರತಿ ಕಿಲೋ ಬೀಜಕ್ಕೆ 4-6 gram ಬೀಜೋಪಚಾರವನ್ನು ಮಾಡಬೇಕು. ಸಸಿಗಳ ಬೇರುಗಳನ್ನು ಅದುವುದಾದರೆ 10 gram ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಸಿಗಳನ್ನು, ಆಲೂಗೆಡ್ಡೆ ಬೀಜಗಳನ್ನು, ಕಬ್ಬಿನ ತುಂಡುಗಳನ್ನು 30 ನಿಮಿಷ ಅದ್ದಿ ನಾಟಿ ಮಾಡಬೇಕು. ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಈಗ ಕೇಳೋಣ ಕೃಷಿ ಗೀತೆ. ಮೋಡವ ನಿಲ್ಲಿಸೋಣ, ಮಳೆ ಕೊಡು ಎಂದು ಕೇಳೋಣ. ಓಡುವ ಮೋಡವ ನಿಲ್ಲಿಸೋಣ, ಮಳೆ ಕೊಡು ಎಂದು ಕೇಳೋಣ. ಮಳೆ ಕೊಡು ಎಂದು ಕೇಳೋಣ. ನೀಡುವ ಮೋಡವ ಹಿಡಿಯೋಣ, ಮಳೆ ನೀರನ್ನು ತರಿಸೋಣ. ನೀಡುವ ಮೋಡವ ಹಿಡಿಯೋಣ, ಮಳೆ ನೀರನ್ನು ತರಿಸೋಣ. ಮುನಿದ ಮೋಡವ ನಿಲ್ಲಿಸೋಣ, ಮುನಿಸಿಗೆ ಕಾರಣ ಅರಿಯೋಣ. ಮುನಿದ ಮೋಡವ ನಿಲ್ಲಿಸೋಣ, ಮುನಿಸಿಗೆ ಕಾರಣ ಅರಿಯೋಣ. ಹಾರುವ ವಿಮಾನ ಏರೋಣ, ಬೆಳ್ಳಿಯ ಯುಡಿತ್ತೋಣ. ಹಾರುವ ವಿಮಾನ ಏರೋಣ, ಬೆಳ್ಳಿಯ ಯುಡಿತ್ತೋಣ. ರಾಕೆಟ್ ಗನ್ನು ಹಾರಿಸೋಣ, ಉಪ್ಪನ್ನು ಮೋಡಕ್ಕೆ ಚುಚ್ಚೋಣ. ರಾಕೆಟ್ ಗನ್ನು ಹಾರಿಸೋಣ, ಉಪ್ಪನ್ನು ಮೋಡಕ್ಕೆ ಚುಚ್ಚೋಣ. ಮೋಡದಿ ಬಿತ್ತನೆ ಮಾಡೋಣ, ಮಳೆಯ ಬೆಳೆಯನ್ನು ತೆಗೆಯೋಣ. ಮೋಡದಿ ಬಿತ್ತನೆ ಮಾಡೋಣ, ಮಳೆಯ ಬೆಳೆಯನ್ನು ತೆಗೆಯೋಣ. ಮೋಡದಿ ಬಿತ್ತನೆ ಮಾಡೋಣ, ನದಿಗಳ ಒಡಲನ್ನು ತುಂಬೋಣ. ಮೋಡದಿ ಬಿತ್ತನೆ ಮಾಡೋಣ, ನದಿಗಳ ಒಡಲನ್ನು ತುಂಬೋಣ. ಮೋ